ನೆಲದವಳಗಿನ ಇಲ್ಲಿಯೂ ಇಲ್ಲ, ಮರದ ನ್ಯಾಯಿನ ಗಿಳಿಯೂ ಇಲ್ಲ, ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ, ಮೋಡಗಳನ್ನೇ ಕದುರಿಸಿ ಅವುಗಳ ಮಳೆಗಾಲನ್ನೇ ತರುತ್ತಿದ್ದವಣ್ಣ, ಮುಚ್ಚಿ ಹೋದವು ಭಕ್ತಿ ಹೋದವು, ಮುಚ್ಚಿ ಹೋದವು ಭಕ್ತಿ ಹೋದವು, ಜಾಪ ಕೊಟ್ಟು ಹೋದವು ಎಲ್ಲ ತುಳುಕುತ್ತಲಿತ್ತು, ಕೊಂಬೆ ಮ್ಯಾಲೆ ಕೋಗಿಲೆ ಇತ್ತು, ಕೋತಿ ಕೂಡ ಕುಣಿಯುತ್ತಲಿತ್ತು, ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಸಾವಿರ ಹಡಿಗಳು ದಾಟಿ ಹೋಯಿತು. ಎಂಟಲ್ಲ ಕೂಡ ಇಲ್ಲವಾದವೋ, ಗಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವೋ, ಕಾಡು ಕಣಿವೆಗಳು ಕಾಣಲಾದವು, ಕಾಡು ಕಣಿವೆಗಳು ಕಾಣಲಾದವು, ಗಿಡಮರ ಬಳ್ಳಿ ಇಲ್ಲವಾದವೋ ಎಲ್ಲ. ಹಸಿರು ಹಾಸಿಗೆ ಮ್ಯಾಲೆ ಕುರಿಗಳು ಆಟ ಪಾಠವ ಆಡುತ್ತಿದ್ದವಣ್ಣ, ದೂರವಾಯಿತು ಆ ಸಂಬಂಧ, ದೂರವಾಯಿತು ಆ ಸಂಬಂಧ, ನಿಜಿಯೂ ಮೀರಿದ ಆಶೆಗಳಿಂದ ಎಲ್ಲ ಮಾಯ. ಇಲ್ಲಿ ಕುಂತೂರಲ್ಲಿ ನಿಂತು ಮಾಡಿ ದಯವಿಟ್ಟು ತಾನೆಲ್ಲ ಪ್ಯಾಟಾಗಿ ಹೋಗಿ ಸ್ಟೈಲ್ ಇರ್ತದೆ, ಪೆಪ್ಸಿ ಕೋಕೋಕೋಲ ಸರಿಯಾಗಿ ಕುಡಿಬೇಡಿ. ನಮ್ಮ ರೈತ ಬೆಳೆದಿರ್ತಕ್ಕಂಥ ಎಳ್ಳೀರನ್ನ, ನಮ್ಮ ರೈತ ಬೆಳೆದಿರ್ತಕ್ಕಂಥ ಕಬ್ಬಿನನ್ನ, ನಮ್ಮ ರೈತ ಹೆಣ್ಣಿರ್ತಕ್ಕಂಥ ಹಾಲನ್ನು, ನಮ್ಮ ರೈತ ಬೆಳೆದಿರ್ತಕ್ಕಂಥ ಹಣ್ಣು ತಿಂತೀನಿ. ಅದ್ರ ಥರದ ಐಟಿ ಕಳಿಸ್ತಕ್ಕಂಥ ಪೆಪ್ಸಿ ಕೋಕೋಕೋಲ ಸರಿಯಾಗಿ ಕುಡಿದು ನಮ್ಮ ಅದಕ್ಕೆ ಹಾಳು ಮಾಡ್ಕೊಂಡು ಅವರು ಶ್ರೀಮಂತ ಮಾಡಿಸ್ತಕ್ಕಂಥ ದಯವಿಟ್ಟು ನಮ್ಮ ರೈತನ ಕಡೆ ಆದರೆ ಗಮನ ಕೊಡಬೇಕಂತ ವಿನಂತಿ ಮಾಡ್ತಿದ್ದೀವಿ. ನಮ್ಮ ತೆಂಡುಕರ್ ಹೇಳ್ತಾರೆ ಬೂಸ್ಟ್ ಮೈ ಸಿಗರೆಟ್ ಎನರ್ಜಿ ಅಂತ. ಯಾರಿಗೂ ಎನರ್ಜಿ ಬರಲಿಲ್ಲ ಬಹಳಷ್ಟು ಮಂದಿ ಕುಡಿದ್ರು. ತೆಂಡುಕರ್ ಸಿಮ್ ಅಂತಾರ ಬೂಸ್ಟ್ ಕಂಪ್ನಿ ಸಿಮ್ ಅಂತಾರ. ಕುಡಿದವ್ರು ಎಲ್ಲರಿಗೂ ಜೇಬ್ ಖಾಲಿ ಆದ್ರು. ಹಾಗಾಗಿ ದಯವಿಟ್ಟು ಒಂದ್ಸಾರಿ ಯೋಚನೆ ಮಾಡಬೇಕಾಗಿ ನಮ್ಮ ಅಡ್ವಾಂಟೇಜ್ಗಳು ನಮ್ಮ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಒಂದಿಷ್ಟು ಯೋಚನೆ ಮಾಡಿದ್ರೆ ಹೋದ್ರೆ ಬಹುಶಃ ನಮ್ಮ ಬದುಕು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅರಿಶಿಣ ಇಷ್ಟು